ತೆಳುವಾದ ಪೊರೆ ರೀತಿಯಲ್ಲಿ ನೀರು ನಿಲ್ಲಿಸಬೇಕಾಗುತ್ತೆ. ತೆಳುವಾದ ಪೊರೆ ನೀರು ಕೊಟ್ಟ ತಕ್ಷಣ ನಾವು ನೀರನ್ನು ಬಸಿಗಾಲುವೆ ಮುಖಾಂತರ ತೆಗೆದು ಬಿಡಬೇಕಾಗುತ್ತದೆ. ಹಾಗಾಗಿ ಗಾಳಿ ಆಡುವುದು ತುಂಬಾ ಜಾಸ್ತಿ ಆಗಿರುತ್ತೆ. ಅಂದ್ರೆ ಗದ್ದೆನಲ್ಲಿ ಚೆನ್ನಾಗಿ ತೇವಾಂಶ ಇರಬೇಕು, ನೀರು ನಿಲ್ಲಬಾರ್ದು. ಅದೇ ಒಂದು ಮುಖ್ಯವಾದ ಶ್ರೀ ಪದ್ಧತಿಯ ಲಕ್ಷಣ ಅಂಶ. ರೈತ ಬಾಂಧವರೇ, ತಮಗೆ ಈ ಭತ್ತದ ಬೇಸಾಯ ಆಗಬಹುದು ಅಥವಾ ಈ ಶ್ರೀ ಪದ್ಧತಿ ಭತ್ತದ ಬೇಸಾಯ ಆಗಬಹುದು ಅಥವಾ ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯ ಆಗಬಹುದು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಯದೇವ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9964583868. ಮೊಬೈಲ್ ಸಂಖ್ಯೆಯನ್ನು ಇನ್ನೊಮ್ಮೆ ಕೇಳಿ: 9964583868. ಈ ಒಂದು ಸಂಖ್ಯೆಯಲ್ಲಿ ಸಿಗ್ತಾರೆ, ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಡ್ತೀರಾ. ಓಕೆ, ತುಂಬ ಸಂತೋಷ ಡಾಕ್ಟರ್ ಜಯದೇವ್ ಅವರೇ. ತಾವು ಇದುವರೆಗೂ ಈ ಶ್ರೀ ಪದ್ಧತಿ ಮತ್ತು ಏರೋಬಿಕ್ ಪದ್ಧತಿ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಬೆಳೆಗಳು ಕಟಾವಾಗಿರುವಂಥ ಜಮೀನು ಮತ್ತು ಬೇರೆ ಖಾಲಿ ಜಮೀನುಗಳಲ್ಲಿ ಮಣ್ಣು ಮಾದರಿಗಳನ್ನು ತೆಗೆದು ಮಣ್ಣು ವಿಶ್ಲೇಷಣೆಯನ್ನು ಮಾಡಿಸ್ಕೋಬಹುದು. ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಅನೇಕ ಪ್ರಯೋಜನಗಳಿದ್ದಾವೆ. ಯಾವುದೇ ಜಮೀನಿನಲ್ಲಿ ಬೆಳೆ ಇಡೋದಕ್ಕೆ ಮುಂಚಿತವಾಗಿ ಆ ಜಮೀನಿನಲ್ಲಿರುವಂಥ ಮಣ್ಣಿನ ರಚನೆ, ಸ್ವರೂಪ ಮತ್ತು ಅದರ ಗುಣಧರ್ಮಗಳ ಬಗ್ಗೆ ಪೂರ್ಣ ಮಾಹಿತಿ ಇರೋದು ಬಹಳ ಮುಖ್ಯ. ಯಾಕೆಂದರೆ ಮಣ್ಣಿನ ಫಲವತ್ತತೆ ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸ ಆಗುತ್ತೆ. ಯಾವುದೇ ಪೋಷಕಾಂಶದ ಮಟ್ಟವನ್ನು ನಾವು ಸರಿಪಡಿಸಬೇಕಾದ್ರೆ ಮಣ್ಣು ಪರೀಕ್ಷೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಮಣ್ಣು ಪರೀಕ್ಷೆಯ ಫಲಿತಾಂಶದ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಬಳಸೋದ್ರಿಂದ ಇಳುವರಿ ಹೆಚ್ಚಳ ಆಗುತ್ತೆ, ಜೊತೆಗೆ ನಾವು ರಸಗೊಬ್ಬರದ ಮೇಲಿನ ಖರ್ಚನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಸಾಮಾನ್ಯವಾಗಿ ಒಂದರ ನಂತರ ಎರಡು ಅಥವಾ ಹೆಚ್ಚು ಬೆಳೆಗಳನ್ನು ತೆಗೆದುಕೊಳ್ಳುವಂಥ ಜಮೀನುಗಳಲ್ಲಿ, ಪ್ರದೇಶಗಳಲ್ಲಿ ಈ ಮಣ್ಣು ಪರೀಕ್ಷೆ ಮಾಡಿಸೋದು ಬಹಳ ಅಗತ್ಯ. ಮಣ್ಣು ಪರೀಕ್ಷೆಯಿಂದ ಆಗುವಂಥ ಪ್ರಯೋಜನಗಳು ಅಂದರೆ ಮಣ್ಣಿನ ಫಲವತ್ತತೆಯನ್ನು ತಿಳ್ಕೊಳ್ಬಹುದು, ಮಣ್ಣಿನ ಆರೋಗ್ಯವನ್ನು ತಿಳಿದು ಏನಾದರೂ ಲೋಪ ಇದ್ದರೆ ಅದನ್ನು ನಿವಾರಿಸಬಹುದು, ಯಾವ ಮಣ್ಣಲ್ಲಿ ಯಾವ ಬೆಳೆಯನ್ನು ಬೆಳಿಬಹುದು ಎನ್ನುವುದನ್ನು ಕೂಡ ನಾವು ತಿಳ್ಕೋಬಹುದು, ಬೆಳೆಗಳಿಗೆ ಯಾವ ರೀತಿಯ ರಸಗೊಬ್ಬರಗಳನ್ನು ಹಾಕಬಹುದು ಮತ್ತು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕಾಗತ್ತೆ ಎನ್ನುವಂಥ ವಿಚಾರವನ್ನು ಕೂಡ ನಾವು ತಿಳ್ಕೋಬಹುದು. ಅವಶ್ಯಕತೆಗೆ ತಕ್ಕಂತೆ ರಸಗೊಬ್ಬರವನ್ನು ಕೊಡೋದ್ರಿಂದ ರಸಗೊಬ್ಬರದ ಮೇಲಿನ ಖರ್ಚು ಕಡಿಮೆ ಆಗುತ್ತೆ. ಇನ್ನೊಂದು ಅಂಶ ಅಂತ ಅಂದರೆ ಕೆಲವೊಂದು ಪ್ರದೇಶಗಳಲ್ಲಿ ಮಣ್ಣುಗಳು ಸಮಸ್ಯಾತ್ಮಕ ಮಣ್ಣುಗಳಾಗಿ ಪರಿವರ್ತನೆ ಆಗಿರ್ತವೆ. ವಿಶೇಷವಾಗಿ ಈ ನಾಲಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಹೆಚ್ಚು ನೀರನ್ನು ಹಾಯಿಸೋದ್ರಿಂದ ಅಲ್ಲಿ ಈ ಲವಣಗಳ ಸಮಸ್ಯೆ, ಕ್ಷಾರ, ಜೊತೆಗೆ ಈ ಜೌಗಿರೋದು, ಇಂಥ ಒಂದು ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳ ಒಂದು ಸ್ವರೂಪವನ್ನು ನಾವು ತಿಳಿದುಕೊಂಡು ಆ ಮಣ್ಣುಗಳ ಒಂದು ಸುಧಾರಣೆಗೂ ಕೂಡ ಈ ಮಣ್ಣು ಪರೀಕ್ಷೆಯನ್ನು ನಾವು ಮಾಡಿಸ್ಕೋಬೇಕಾಗತ್ತೆ. ಈ ಮಣ್ಣು ಪರೀಕ್ಷೆ ಮಾಡಿಸೋದಕ್ಕೆ ಮುಖ್ಯವಾಗಿ ನಾವು ಪ್ರಯೋಗಾಲಯಕ್ಕೆ ಮಣ್ಣಿನ ಮಾದರಿಗಳನ್ನು ಕಳಿಸ್ಕೊಡ್ಬೇಕಾಗತ್ತೆ. ಈ ಮಣ್ಣಿನ ಮಾದರಿಗಳನ್ನು ತೆಗೆದು ಕೂಡ ಒಂದು ರೀತಿ ಕಲೆ ಅಂತಲೇ ಹೇಳ್ಬೋದು. ಅದಕ್ಕಾಗಿಯೇ ಒಂದು ಗೊತ್ತಾದ ವಿಧಾನ ಇದೆ. ಮಣ್ಣಿನ ಬಣ್ಣ, ರಚನೆ, ಇಳಿಜಾರು, ಜಮೀನಿನ ಒಂದು ರೀತಿ, ನಾವು ಬೆಳೀಬೇಕು ಅಂದ್ಕೊಂಡಿರುವಂಥ ಬೆಳೆಗಳ ಆಧಾರದ ಮೇಲೆ ಜಮೀನನ್ನು ವಿವಿಧ ಭಾಗಗಳನ್ನಾಗಿ ನಾವು ವಿಂಗಡಿಸ್ಕೋಬೇಕು. ಹೀಗೆ ವಿಂಗಡಿಸಿದಂಥ ಜಮೀನಿನ ಪ್ರತಿಯೊಂದು ಭಾಗದಿಂದಲೂ ಕೂಡ ಮಣ್ಣಿನ ಉಪಮಾದರಿಗಳನ್ನು ಸಂಗ್ರಹಿಸಬೇಕು. ಮಣ್ಣು ಮಾದರಿ ಸಂಗ್ರಹಿಸೋದಕ್ಕೆ ಮುಂಚೆ ಮಾದರಿ ತೆಗೆಯುವಂಥ ಸ್ಥಳದಲ್ಲಿ ಕಸ ಕಡ್ಡಿ ಮತ್ತು ಕಳೆಗಳನ್ನು ತೆಗೆದು 6-12 ಅಂಗುಲ ಆಳಕ್ಕೆ ವಿ ಆಕಾರದಲ್ಲಿ ಗುಳಿಗಳನ್ನು ತೆಗಿಬೇಕಾಗತ್ತೆ. ನಂತರ ಈ ವಿ ಆಕಾರದ ಗುಳಿಯಿಂದ ನಾವು ಒಂದು ಪಕ್ಕದಿಂದ 1 ಅಂಗುಲ ದಪ್ಪದ ಮಣ್ಣನ್ನು ಮೇಲಿನಿಂದ ತಳದವರೆಗೂ ಸಮನಾಗಿ ತೆಗಿಬೇಕಾಗತ್ತೆ. ಈ ರೀತಿ ತೆಗೆದಂಥ ಉಪಮಾದರಿಯನ್ನು ಒಂದು ಶುದ್ಧವಾದ ಗೋಣಿಚೀಲದ ಮೇಲೆ ಹರಡಿ ಚೆನ್ನಾಗಿ ಮಿಶ್ರ ಮಾಡಬೇಕು. ಅದನ್ನು ವೃತ್ತದ ಆಕಾರದಲ್ಲಿ ಹರಡಿ 4 ಭಾಗಗಳನ್ನಾಗಿ ಮಾಡಿ ಪರಸ್ಪರ ಎದುರಿಗಿರುವಂಥ 2 ಮೂಲೆಗಳ ಭಾಗಗಳನ್ನು ಸಂಗ್ರಹಿಸಬೇಕು. ಅದನ್ನು ಮತ್ತೆ ನಾವು ಬೆರೆಸ್ಕೊಂಡು ಮತ್ತೊಂದು ಸಾರಿಯಲ್ಲಿ ಅದೇ ರೀತಿ ಹರಡಿ 4 ಭಾಗ ಮಾಡಿ ಎದುರಿಗಿರುವಂಥ ಮೂಲೆಗಳ ಮಣ್ಣನ್ನು ತೆಗೆದುಕೋಬೇಕು. ಈ ರೀತಿ ಮಾದರಿ ಅರ್ಧ ಕಿಲೋಗ್ರಾಂ ಆಗೋವರೆಗೂ ಕೂಡ ನಾವು ಪುನರಾವರ್ತಿಸ್ತಾ ಇರಬೇಕಾಗತ್ತೆ. ಉಳಿಯುವಂಥ ಅರ್ಧ ಕಿಲೋಗ್ರಾಂ ಪ್ರಾತಿನಿಧಿಕ ಮಾದರಿಯನ್ನು ಒಂದು ಶುದ್ಧವಾದ ಬಟ್ಟೆ ಚೀಲ ಅಥವಾ ಪಾಲಿಥೀನ್ ಚೀಲದಲ್ಲಿ ತುಂಬಿಸಿ ಅದರಲ್ಲಿ ಆ ಮಾದರಿಯನ್ನು ತೆಗೆದಂಥ ಜಮೀನಿನ ಪೂರ್ಣ ವಿವರ ಇರುವಂಥ ಒಂದು ಮಾಹಿತಿಯನ್ನು ನಿಗದಿತ ಒಂದು ಪತ್ರಿಕೆಯಲ್ಲಿ ಸೀಸದ ಕಡ್ಡಿಯಿಂದ ಬರೆದು ಆ ಮಾದರಿ ತೆಗೆದಂಥ ಚೀಲದಲ್ಲಿ ಹಾಕಿ ನಾವು ಭದ್ರಪಡಿಸಬೇಕಾಗತ್ತೆ. ಈ ಒಂದು ತೆಗೆದಂಥ ಮಾದರಿಯನ್ನು ನಾವು ಮಣ್ಣು ಆರೋಗ್ಯ ಕೇಂದ್ರಗಳಿಗೆ ವಿಶ್ಲೇಷಣೆಗಾಗಿ ಕಳಿಸ್ಕೊಡ್ಬೇಕಾಗತ್ತೆ. ಈ ಮಣ್ಣನ್ನು ಎಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗತ್ತೆ ಎನ್ನುವಂಥ ವಿಚಾರವನ್ನು ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ತಿಳ್ಕೋಬಹುದು, ಕೃಷಿ ಇಲಾಖೆಯ ಕಚೇರಿಗಳಲ್ಲಿ ತಿಳ್ಕೋಬಹುದು. ಜೊತೆಗೆ ರೈತರ ಸಹಾಯವಾಣಿ 1800453553 ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೋಬಹುದು. ಇದು ಉಚಿತವಾದಂಥ ದೂರವಾಣಿ ಸಂಖ್ಯೆ. ರೈತ ಬಾಂಧವರು ಈ ಒಂದು ದೂರವಾಣಿ ಕರೆಯನ್ನು ಮಾಡಿ ಮಣ್ಣಿನ ಒಂದು ಪರೀಕ್ಷೆ ಅಲ್ಲದೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಇನ್ನಿತರ ವಿಚಾರಗಳನ್ನು ಕೂಡ ತಿಳಿದುಕೊಳ್ಳಬಹುದು. ಇದು ಇಂದಿನ ಕೃಷಿರಂಗ.